ನಂಜುಂಡ ದಾಸವಾಳ್ದ ಗಿಡ ಹುಟ್ಟಿತೋ. ಪರದೇಸಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ, ಪರಪಂಚ ನನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಸ್ವಾತಿಯ ಮಳೆ ಹೊಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ, ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ. ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ರೂಪದವನೇ,